ರಾಷ್ಟೀಯ ಕ್ರೀಡಾಕೂಟ ರಾಜ್ಯದ ಜೋನಾಥನ್ ಆಂಟೋನಿಗೆ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನ, ಪದಕ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45. ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ತಾಳಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಾಟಕೇರಿಯ ಪಿಎ ಉಮೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ತಾಳೆ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಾಟಕೇರಿಯ ಉಮೇಶ್ ಪಿಎ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಾಟಕೇರಿಯ ಉಮೇಶ್ ಪಿಎ ಅವರ ತಾಳೆ ಕೃಷಿಯ ಅನುಭವಗಳನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀರಿ ಉಮೇಶ್? ನಿವೃತ್ತಿ ನಂತರ ಕೃಷಿಯಲ್ಲೇ ತೊಡಕೊಂಡಿದ್ದೇನೆ ಸರ್. 2009 ತೊಡಕೊಂಡಿದ್ದೇನೆ. ಅದರಲ್ಲಿ ನನಗೆ 2014 ತಾಳೆ ಕೃಷಿ ಬಗ್ಗೆ ಪೂರ್ಣವಾಗಿ ತೊಡಸ್ಕೊಂಡಿದ್ದೇನೆ ಸರ್. ಸ್ವಲ್ಪ ಕಾಫಿ ಕೃಷಿ ಬಗ್ಗೆ, ಒಳ್ಳೆ ಮೆಣಸು, ನಮ್ಮ ಹಳೆ ಕೃಷಿ ಪದ್ಧತಿಯನ್ನು ನೋಡ್ತಾ ಇದ್ದೆ ಸರ್. ಅದರಲ್ಲಿ ಯಾವ್ದು ಲಾಭದಾಯಕ ಇದೆ, ನಮಗೇನು ಒಳ್ಳೇದಾಗಬಹುದು ಅಂತ ಒಂದು ಅಂದಾಜಿನಲ್ಲಿ ನಡೀತಾ ಇದ್ವಿ. ಆಗ ಕಾಫಿ ನಮಗೆ ತುಂಬಾ ಲಾಭದಾಯಕ ಅನಿಸ್ಲಿಲ್ಲ. ಆ ಮಟ್ಟಿಗೆ ನೋಡ್ತಾ ಇದ್ದಾಗ ನಮಗೆ ತಾಳೆ ಕೃಷಿ ಬಗ್ಗೆ ಮಾಹಿತಿ ಸಿಕ್ತು. ಆಗ ನಾವು ಎಷ್ಟು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಏನು ಕೃಷಿ ಮೇಳಗಳೆಲ್ಲ ಆಗ್ತವೆ ಅಲ್ಲಿಗೆಲ್ಲ ಹೋಗಿ ಸಂದರ್ಶನ ನೋಡ್ತಾ ಇದ್ದೋ, ಅವರ ಡೆಮೋನ್ಸ್ಟ್ರೇಷನ್ ನೋಡಿದಾಗ ನಮಗೆ ತಾಳೆ ಕೃಷಿ ಆಗ್ಬೋದು ಅಂತ ಅನ್ನಿಸಿತ್ತು. ಆವಾಗ ಬೆಲೆ ಕಮ್ಮಿ ಇದ್ರೂ ಭವಿಷ್ಯದ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಅದರ ಆಗು ಹೋಗುಗಳ ಬಗ್ಗೆ ಹಿಂದೆ ಮುಂದೆ ನೋಡಿದಾಗ ನಮಗೆ ಆಗ್ಬೋದು ಅಂತ ನಾವು ಈ ಕೃಷಿಗೆ ಬಂದಿದ್ದೇವೆ ಸರ್. ಅಂದ್ರೆ ಈಗ ತಾಳೆ ಕೃಷಿಯನ್ನು ನೀವೇ ಹೋಗಿ ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರೆ ಅಥವಾ ತೋಟಗಾರಿಕೆ ಇಲಾಖೆಯವರು? ಸ್ವಲ್ಪ ಮಟ್ಟಿಗೆ ನಾನೇ ಮುಂದುವರೆದು ತಿಳುವಳಿಕೆ ತಗೊಂಡೆ ಸರ್. ಮತ್ತೆ ತೋಟಗಾರಿಕೆ ಇಲಾಖೆಯವರು ಕೊಟ್ಟರು, ಆ ನಂತರ ಕಂಪನಿಯವರು ಕೊಟ್ಟರು ಸರ್. ಅಂದ್ರೆ ಈಗ ಸದ್ಯ ಎಷ್ಟು ಪ್ರದೇಶದಲ್ಲಿ ಈ ತಾಳೆ ಕೃಷಿ ಮಾಡ್ತಾ ಇದ್ದೀರಿ? ಮೊದಲು ಒಂದು 3 ಎಕರೆ ಮಾಡಿ ಇವಾಗ ಒಂದು 5 ಎಕರೆವರೆಗೆ ವಿಸ್ತರಿಸ್ಕೊಂಡಿದ್ದೀನಿ ಸರ್. ಲಾಭದಾಯಕ ಅಂತ ಕಂಡು ಬಂದ ಮೇಲೆ? ಹೌದು ಸರ್. ಈ ತಾಳೆ ಕೃಷಿ ಮಾಡೋದಕ್ಕೆ ನಮ್ಗೆ ಏನೇನು ಸೌಲಭ್ಯ ಇರಬೇಕಾಗತ್ತೆ? ನೀರಿನ ಸೌಲಭ್ಯ ತುಂಬಾ ಮುಖ್ಯ. ಕೃಷಿ ಅಂದಮೇಲೆ ನೀರಿಲ್ಲದೆ ಆಗೋದೇ ಇಲ್ಲ ಸರ್. ಆಮೇಲೆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಏನ್ ಕೆಲಸಗಳು ಬೇಕು, ಕಳೆ ನಿರ್ವಹಣೆ ಆಗಿರ್ಬೋದು, ಗೊಬ್ಬರದ ನಿರ್ವಹಣೆ ಆಗಿರ್ಬೋದು, ಅದನ್ನ ಹಿಂದೆ ಮುಂದೆ ನೋಡ್ಕೊಳ್ತಾ ಬೇಕು. ಒಂದು 2 ವರ್ಷ ನಾವು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮತ್ತೆ ಅದು ನಮ್ಮನ್ನೇ ನೋಡ್ಕೊಳ್ಳುತ್ತೆ ಸರ್. ಅಂದ್ರೆ ನೀರಿನ ಸೌಲಭ್ಯ ಚೆನ್ನಾಗಿರ್ಬೇಕು ಅಂತೀರಿ? ಎಕನಾಮಿಕಲಿ ನೋಡ್ಬೇಕಾದ್ರೆ ಲಾಭದಾಯಕವಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ನೀರು, ಗೊಬ್ಬರ, ನಿರ್ವಹಣೆ ಎಲ್ಲವನ್ನು ಚೆನ್ನಾಗಿ ಕೊಡಬೇಕಾಗ್ತದೆ ಸರ್. ಅಂದ್ರೆ ನಿಮ್ದು ನೀರಿನ ಮೂಲಗಳಿದಾವೆ? ಹೌದು ಸರ್, ಮೂಲಗಳು ಇದಾವೆ. ಅಂದ್ರೆ ನ್ಯಾಚುರಲ್ ಆಗಿ ನಮ್ಗೆ ಸೋರ್ಸ್ ಇತ್ತು, ಅದನ್ನ ಬಳಕೆ ಮಾಡೋದಕ್ಕೆ ನಮ್ಗೆ ಹೊಂದಿಸಿಕೊಳ್ಳುವಂತ ಅಗತ್ಯ ಇತ್ತು. ಕೆರೆ, ಬಾವಿ, ಮೋಟರ್ ಇದನ್ನೆಲ್ಲ ಹಾಕೊಂಡಾಗ ಅದೆಲ್ಲ ಹೊಂದಾಣಿಕೆ ಆಯ್ತು ಸರ್. ಆ ತರದಲ್ಲೇನು ತೊಂದರೆ ಆಗ್ಲಿಲ್ಲ. ಮುಖ್ಯವಾಗಿ ಸಸಿಗಳನ್ನ ಎಲ್ಲಿಂದ ತಂದ್ರಿ ನೀವು? ರುಚಿ ಸೋಯಾ ಕಂಪನಿಯವರು ನಮಗೆ ಗಿಡವನ್ನ ಕೊಡ್ತಾ ಇದ್ರು. ಹೆಗಡದೇವನಕೋಟೆ ಮೈಸೂರಿನಿಂದ ಅವಾಗ ಗಿಡ ಸಪ್ಲೈ ನರ್ಸರಿ ಅಲ್ಲಿ ಇತ್ತು, ಅಲ್ಲಿಂದ ಸಪ್ಲೈ ಕೊಡ್ತಾ ಇದ್ರು ಸರ್. ಕಂಪನಿಯವರೇ ತಂದು ನಮ್ಮ ಹತ್ತಿರದ ನಮ್ಗೆ ಎಲ್ಲಿ ಅವರ ಗಾಡಿ ನಿಲ್ತದೆ ಅಲ್ಲಿವರೆಗೆ ತಂದು ಕೊಡ್ತಾರೆ ಸರ್. ನಮ್ಗೆ ಮೇನ್ ರೋಡ್ ಪಕ್ಕದಲ್ಲಿ ಇರೋ ಕಾರಣ ಆ ಥರದೇನು ತೊಂದರೆ ಆಗ್ಲಿಲ್ಲ ಸರ್. ಅಂದ್ರೆ ಸಾಧಾರಣ ಈ ಸಸಿಗಳನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ಜಮೀನನ್ನು ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ? ವೈಜ್ಞಾನಿಕವಾಗಿ ಮಾಡಿದ್ರೆ ತುಂಬಾ ಒಳ್ಳೇದು. ನಾವು ಏನು ಏರಿಯಾವನ್ನ ಕೃಷಿ ಮಾಡ್ತೇವೆ ಅಂತೇಳಿ ಯೋಚನೆ ಮಾಡ್ಕೊಂಡಿದ್ದೇವೆ, ಅದಕ್ಕೆ ಪೂರ್ವ ತಯಾರಿಯಾಗಿ ದಾರಿ ಬೇಕಾಗ್ತದೆ ಸರ್. ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲಕ್ಕಿಂತ ಮುಖ್ಯ ದಾರಿ ಮುಖ್ಯ. ಆ ನಂತರದಲ್ಲಿ ಒಂದೊಂದೇ ಕೆಲಸಗಳು ಶುರು ಆಗ್ತವೆ. ದಾರಿ ಆದ ನಂತರ ನಾವು ಒಂದು ಮಣ್ಣು ಪರೀಕ್ಷೆ ಮಾಡಬೇಕಾಗ್ತದೆ ಸರ್. ಮಣ್ಣು ಪರೀಕ್ಷೆ ಮಾಡಿದ ನಂತರ ನಮಗೆ ತಿಳುವಳಿಕೆಗೆ ಬರ್ತದೆ ನಮ್ಮ ಮಣ್ಣಿನಲ್ಲಿ ಈ ಗಿಡಕ್ಕೆ ಪೋಷಕಾಂಶಗಳು ಲಭ್ಯ ಇದೆಯೋ ಇಲ್ಲವೋ ಅಥವಾ ಯಾವ ರೀತಿ ನಾವು ತಯಾರಿ ಮಾಡಬೇಕು ಅಂತ ಹೇಳೋದು ಆಗ ನಮಗೆ ಗೊತ್ತಾಗ್ತಾ ಹೋಗ್ತದೆ ಸರ್. ಪೋಷಕಾಂಶಗಳ ಪೂರೈಕೆ ಬಹಳ ಮುಖ್ಯ ಮುಖ್ಯ ಸರ್. ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರ? ಹೌದು ಸರ್. ಎಲ್ಲಿ ಮಾಡಿಸಿದ್ರಿ? ನಾವು ಚೆಟ್ಟಳ್ಳಿಯಲ್ಲಿ ಮಾಡಿಸ್ತೇವೆ, ಆಮೇಲೆ ಕುಶಾಲನಗರದ ಲ್ಯಾಬ್ನಲ್ಲೂ ಮಾಡಿಸ್ತೇವೆ. ಇತ್ತೀಚೆಗೆ ಬೇರೆ ಬೇರೆ ಕಡೆ ತುಂಬಾ ಸೌಲಭ್ಯ ಆಗಿದೆ ಸರ್. ಶುರುವಿನಲ್ಲಿ ತುಂಬಾ ಅಗತ್ಯ ಸರ್, ಮಣ್ಣು ಪರೀಕ್ಷೆ ಮಾಡಲೇಬೇಕಾಗ್ತದೆ, ಇಲ್ಲದಿದ್ರೆ ನಮ್ಮ ಹಣ ಪೋಲಾಗ್ಬಹುದು ಸರ್, ಗೊಬ್ಬರದ ವ್ಯಯ ಆಗ್ಬಹುದು ಜಾಸ್ತಿಯಾಗಿ. ಅಂದ್ರೆ ಈ ತಾಳೆ ಗಿಡಗಳಲ್ಲೂ ಕೂಡ ಬೇರೆ ಬೇರೆ ವಿಧಗಳಿದಾವ ತಳಿಗಳು ಹಿಂಗೆಲ್ಲ? ಹೌದು ಸರ್, ನಾವು ಹೈಬ್ರಿಡ್ ತಳಿ ಹಾಕಿರೋದು, ಅದನ್ನ ಎರಡು ತಳಿಯನ್ನ ಮಿಶ್ರ ಮಾಡಿ ಇವಾಗ ಕೊಟ್ಟಿರೋದು. ಆವಾಗ ನಮ್ಗೆ 5 ವರ್ಷಕ್ಕೆ ಫಸಲಿಗೆ ಬರ್ತದೆ ಅಂತ ಹೇಳಿ ಕೊಟ್ಟಿದ್ರು ಸರ್. ನಮ್ಗೆ ಸ್ವಲ್ಪ ಅಂಜಿಕೆ ಇತ್ತು ಅವಾಗ, ಹೇಗೆ ಬರ್ತದ ಏನೋ, ನಮ್ಮ ಈ ತಾಲೂಕಿನಲ್ಲಿ ಯಾರು ಮಾಡ್ಲಿಲ್ಲ, ನಾನು ಹೊಸದಾಗಿ ಕೈ ಹಾಕೊಂಡು ಸುಟ್ಟು ಹೋಗ್ಬೋದ ಏನಂತೇಳಿ, ಆದ್ರೆ ಏನಾಗ್ಲಿಲ್ಲ. 4ನೇ ವರ್ಷಕ್ಕೆ ನನ್ಗೆ ಫಸಲು ಬಂತು ಸರ್. ಸಸಿಗಳನ್ನ ಎಷ್ಟೆಷ್ಟು ದೂರ ಕಿಡಬೇಕಾಗತ್ತೆ? ಇದು 30 ಅಡಿಗೆ ಬರ್ತದೆ ಸರ್. 30 ಅಡಿ 30 ಅಡಿಗೆ ಒಂದೊಂದು ಸಸಿ ಬರ್ತದೆ ಸರ್. ಹೆಚ್ಚು ಕಡಿಮೆ ನಮ್ಮ ತೆಂಗಿದ್ದಂಗೆನೆ? ಹೌದು ಸರ್. ತೆಂಗಿನ ಎಷ್ಟು ದೂರ ಇಡ್ತೀವೋ ಅಷ್ಟೇ ದೂರ. ಹೌದು ಸರ್, ಗಿಡಕ್ಕೆ ಬಿಸಿಲು ತುಂಬಾ ಮುಖ್ಯ ಸರ್. ಗಿಡ ದೊಡ್ಡದಾದ ನಂತರ ಎಲ್ಲಾ ಎಲೆಗಳಿಗೆ ಬಿಸಿಲು ಬೀಳ್ತಾವೋ ಇಲ್ವೋ ಅಂತ ಹೇಳೋದನ್ನ ನಾವು ಮೊದಲೇ ತಿಳ್ಕೊಳ್ಬೇಕಾಗ್ತದೆ ಸರ್. ನಮ್ಮ ಇಲ್ಲಿ ಮಾಯಿಶ್ಚರ್ ಜಾಸ್ತಿ ಇರೋ ಕಾರಣ ಮತ್ತು ಮೋಡ ಜಾಸ್ತಿ ಇರುವ ಕಾರಣ ಸ್ವಲ್ಪ ದೂರ ಜಾಸ್ತಿ ಇದ್ದಷ್ಟು ಒಳ್ಳೇದು ಸರ್. ಇಲ್ಲದಿದ್ರೆ ಗಿಡದ ಕೈಗಳು ಹೊರಗೆ ಬಾಚಿಕೊಂಡು ಒಂದ್ರ ಮೇಲೆ ಒಂದು ಬಂದಾಗ ನೆರಳಿನ ಇದು ಜಾಸ್ತಿ ಆಗ್ಬಹುದು ಸರ್. ಅದರಿಂದ ದೂರ ಮೇಂಟೈನ್ ಮಾಡೋದು ಒಳ್ಳೇದು ಸರ್. ಮತ್ತೆ ಈ ಕಾಡಿನ ಪಕ್ಕ ಇಲ್ಲೆಲ್ಲ ಆಗೋದಿಲ್ಲ, ನೆರಳು ಬೀಳುತ್ತಲ್ಲ ಅಲ್ಲಿ? ತುಂಬಾ ನೆರಳು ಅಂತ ಹೇಳಿದ್ರೆ ಸರ್, ಅವ್ರು ಹೇಳೋ ಪ್ರಕಾರ ದಿನಕ್ಕೊಂದು 5-6 ಗಂಟೆ ಬಿಸಿಲು ಬೇಕು ಅಂತ ಹೇಳ್ತಾರೆ. ಆ ರೀತಿ ಒಂದು 4 ಗಂಟೆ ಅಷ್ಟಾದ್ರೂ ಬಿಸಿಲು ಬೇಕಾಗ್ತದೆ ಸರ್. ಅಲ್ಲ, ಈ ಕೊಡಗಿನ ವಾತಾವರಣ ನೋಡಿದಾಗ ಮಳೆಗಾಲದಲ್ಲಿ ಕೆಲವು ಸಂದರ್ಭದಲ್ಲಿ ಸೂರ್ಯ ಕಾಣದೇ ಅಪರೂಪ. ಹೌದು ಸರ್. ಅಂತ ಸಂದರ್ಭದಲ್ಲಿ ಏನ್ ನಿಮ್ ಕಡೆ ಏನು ತೊಂದರೆ ಆಗಲ್ಲ? ಇಲ್ಲ ಸರ್, ನಮ್ಗೆ ಅದು ದೊಡ್ಡ ಚಾಲೆಂಜ್ ಇದೆ ಸರ್. ಆದ್ರೂ ನಾವು ಅದರ ಮಧ್ಯದಲ್ಲೇ ಇದನ್ನ ಮಾಡ್ತಾ ಇದ್ದೇವೆ ಸರ್. ಅಂದ್ರೆ ಈಗ 30 ಅಡಿಗೆ ಒಂದು ಸಸಿಗಳನ್ನ ಹಾಕೊಂಡ್ವಿ ಅಂತ ಹೇಳಿದ್ರಿ. ಹೌದು. ಗುನಿಗಳನ್ನ ಎಷ್ಟೆಷ್ಟು ಉದ್ದ ಅಗಲ ಆಳ ತೆಗಿಬೇಕಾಗುತ್ತೆ? 2 ಅಡಿ ಆಳ ಆಗಲ ಮಾಡಿ ಅದಕ್ಕೊಂದು ಕಲ್ಚರ್, ಅದಕ್ಕೊಂದು ಪದ್ಧತಿ ಇದೆ ಸರ್. ಗೊಬ್ಬರವನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಹಾಕುವಂತದ್ದು, ಆಮೇಲೆ ಸ್ವಲ್ಪ ಔಷಧಿ, ಸ್ವಲ್ಪ ಪ್ರೈಮರಿ ರಾಕ್ ಫಾಸ್ಫೇಟ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಕೊಟ್ಕೊಂಡು ನಾಟಿ ಮಾಡ್ಬೇಕಾಗ್ತದೆ ಸರ್. ಅದಕ್ಕೊಂದು ಗೈಡ್ ಲೈನ್ ಇದೆ, ನಾವು ಅದನ್ನ ಅನುಸರಿಸ್ತೀವಿ ಸರ್. ಅದ್ರ ಪ್ರಕಾರ ಹಾಕ್ಬೇಕಾಗ? ಹೌದು ಸರ್. ಹಾಕಿ ನೀರ್ ಕೊಡ್ತಾ ಇರ್ಬೇಕಾದ್ರೆ? ಕೊಡಗಿನ ವಾತಾವರಣದಲ್ಲಿ ತುಂಬಾ ನೀರ್ ಕೇಳುದಿಲ್ಲ, ಆದ್ರೆ ಗಿಡ ರಕ್ಷಣೆಗೆ ಬೇಕಾದಷ್ಟು, ಒಣಗಿ ಹೋಗದ ಹಾಗೆ, ಬೆಳವಣಿಗೆಗೆ ಕುಂಠಿತ ಆಗದ ಹಾಗೆ ಅಷ್ಟು ನೀರ್ ಕೊಡ್ಬೇಕಾಗ್ತದೆ ಸರ್. ಇಲ್ಲಿ ಸಾಧಾರಣವಾಗಿ ಒಂದು 4-5 ತಿಂಗಳು ಒಳ್ಳೆ ಮಳೆ ಇರುತ್ತೆ. ಹೌದು ಸರ್. ಹಾಗಾಗಿ ನೀರು ಸಾಕಷ್ಟು ಇದ್ದೇ ಇರುತ್ತೆ. ಬೇಸಿಗೆ ಕಾಲದಲ್ಲಿ? ಬೇಸಿಗೆಯಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಬರೋದು 5-6 ತಿಂಗಳಷ್ಟೇ ಸರ್. 5 ತಿಂಗಳು 6 ತಿಂಗಳು ನಾವು ಚೆನ್ನಾಗಿ ನೀರ್ ಕೊಟ್ಟದ್ದೇ ಆದ್ರೆ ವರ್ಷ ಪೂರ್ತಿ ಚೆನ್ನಾಗಿ ಸಾಕಿದೆ ಲೆಕ್ಕವೇ ಸರ್. ಮತ್ತೆ ಈ ಗೊಬ್ಬರ ಯಾವಾಗ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು, ಎಷ್ಟನೇ ವರ್ಷದಿಂದ ಕೊಡಬೇಕಾಗತ್ತೆ? ನಮಗೆ ಗೈಡ್ ಲೈನ್ ಅಲ್ಲೇ ಇದೆ ಸರ್. ಮೊದಲು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ವರ್ಷಕ್ಕೆ 2 ಬಾರಿ ಹಾಕ್ತೇವೆ ಸರ್. ಮಳೆ ಶುರುವಾಗುವ ಮೊದಲು, ಮುಂಗಾರು ಮಳೆಗೆ ಮೊದಲೇ ಒಂದ್ಸರಿ, ಹಿಂಗಾರು ಮಳೆ ನಂತರ ಒಂದ್ಸರಿ ಅಂತ ಹೇಳಿ ಮಾಡ್ತೇವೆ ಸರ್. ಅಂದ್ರೆ ರಾಸಾಯನಿಕ ಗೊಬ್ಬರನು ಕೊಡಬೇಕಾಗತ್ತೆ? ರಾಸಾಯನಿಕ ಅಂತ ಹೇಳಿದ್ರೆ ಸರ್, ನಾವು ಆದಾಯದ ನಿರ್ದಿಷ್ಟ ಲೆಕ್ಕಾಚಾರ ಇಟ್ಕೊಂಡು ಮಾಡಿದಾಗ ನಾವು ಅದನ್ನ ಮಾಡ್ತೇವೆ ಸರ್. ಹಾಗೆ ಸಗಣಿ ಗೊಬ್ಬರದಲ್ಲೂ ಚೆನ್ನಾಗಿ ಬರ್ತದೆ, ಸಾವಯವದಲ್ಲೂ ಕೂಡ ಮಾಡಬಹುದು. ನಾನು ಈಗ ಇತ್ತೀಚೆಗೆ 2015-16 ನಂತರ ಸಗಣಿ ಗೊಬ್ಬರ ಮತ್ತು ಜೀವಾಮೃತ ಮಾಡಿಕೊಟ್ಟು ಅದನ್ನ ಸರಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾವು ಕೃಷಿ ಶುರು ಮಾಡಿದ್ದು ಭತ್ತದ ಗದ್ದೆಯಲ್ಲಿ ಸರ್. ಕಳೆದ 150 ವರ್ಷಗಳಿಂದ ನಮ್ಮ ಹಿರಿಯರು ಎಲ್ಲ ಭೂಮಿ ಭತ್ತ ಬೆಳೀತಾ ಇದ್ರು, ಹಸಿರು ಹುಲ್ಲು ಬೆಳೆದ್ರು, ದನಗಳನ್ನ ಮೇಯಿಸ್ತಾ ಇದ್ರು. ಹಾಗಾಗಿ ಆ ಭೂಮಿಗೆ ತಿರುಗ ನಾವು ಏನು ಕೊಡ್ತಾ ಇರ್ಲಿಲ್ಲ. ಆದ್ರಿಂದ ನನಗೆ ಗಿಡ ಕುಂಠಿತಾ ಇದೆ, ಬೆಳವಣಿಗೆಗೆ ಏನು ಪೋಷಕಾಂಶ ಸಾಲೋದಿಲ್ಲ ಅಂತ ಮನಗಂಡಾಗ ಈ ಜೀವಾಮೃತನ ಕೊಡ್ಲಿಕ್ಕೆ ಶುರು ಮಾಡಿದೆ. ಆ ನಂತರ ಗಿಡ ಚಂದ ಬೆಳೆದು ಬಂತು ಸರ್. ಜೀವಾಮೃತನ ಕೊಡ್ತಾ ಇರ್ತೀವಿ. ಹೌದು ಸರ್. ಹೇಗೆ ಮಾಡ್ಕೊಳ್ತೀರ ಜೀವಾಮೃತ? ಇತ್ತೀಚೆಗೆ ಸರ್ ನನ್ನ ಹತ್ರ ತುಂಬಾ ಆಧುನಿಕ ಸೌಕರ್ಯ ಏನಿಲ್ಲ, 200 ಲೀಟರ್ ಡ್ರಮ್ ಅನ್ನ ಜಾಗ ಜಾಗೆಯಲ್ಲಿ ತಗೊಂಡೋಗಿ ಇಡ್ತೇವೆ. ಅಲ್ಲಿ ಕಲ್ಚರ್ ಆದ ನಂತರ ಒಂದೊಂದು ಬಕೆಟ್ ಒಂದೊಂದು ಗಿಡಕ್ಕೆ ಹಾಕಿ ಬರ್ತೇವೆ ಸರ್. ಸಗಣಿ ಗಂಜು ಇದೆಲ್ಲ ಹಾಕೊಂಡು ಮಾಡ್ಬೇಕು. ಹೌದು ಸರ್, ಜೀವಾಮೃತ ಮಾಡ್ಬೇಕಾದ್ರೆ ದ್ವಿದಳ ಧಾನ್ಯದ ಹಿಟ್ಟು ಬೇಕಾಗ್ತದೆ, ಸಗಣಿ ಬೇಕಾಗ್ತದೆ, ಗಂಜಳ ಬೇಕಾಗ್ತದೆ ಸರ್, ಬೆಲ್ಲ ಬೇಕಾಗುತ್ತೆ, ಬೆಲ್ಲ ಬೇಕಾಗುತ್ತೆ ಸರ್. ಇದಿಷ್ಟು ಮುಖ್ಯ. ಅಲ್ಲಿನ ಮಣ್ಣು, ನಮ್ಮ ತೋಟದ ಮಣ್ಣು ಬೇಕಾಗ್ತದೆ, ಇದು ತುಂಬಾ ಮುಖ್ಯ ಸರ್. ಎಷ್ಟೆಷ್ಟು ಹಾಕ್ತೀರಾ ಜೀವಾಮೃತ ಒಂದೊಂದು? ಒಂದು ಬಕೆಟ್ನಲ್ಲಿ ಅಂದರೆ ಸರ್, ಹೆಚ್ಚು ಕಮ್ಮಿ ಒಂದು 10 ಲೀಟ್ರ್ ಬಕೆಟ್ ತೊಗೊಂಡೋದ್ರೆ ಅದೊಂದು 8 ಲೀಟ್ರಷ್ಟು ಅಂದಾಜು ಒಂದೊಂದು ಗಿಡಕ್ಕೆ ಕೊಡ್ತೇವೆ ಸರ್. ಅದರಿಂದ ಒಳ್ಳೆ ನಿಮಗೆ ಪ್ರಯೋಜನ ಕಂಡು ಬಂದಿದೆ. ಹೌದು, ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತದೆ, ಪೋಷಕಾಂಶಗಳು ಪೂರೈಕೆ. ಈಗ ಈ ವೇಸ್ಟ್ ಡಿಕಂಪೋಸರ್ ಅಂತೇಳಿ ಮಾರ್ಕೆಟಲ್ಲಿ ಸಿಗ್ತದೆ ಸರ್, ಅದನ್ನು ಕಲ್ಚರ್ ಮಾಡುವಾಗಲೇ ಹಾಕಿದರೆ ಇನ್ನೂ ಒಳ್ಳೆಯದಿದೆ, ಒಳ್ಳೆ ಫಲಿತಾಂಶ, ಒಳ್ಳೆ ಫಲಿತಾಂಶ ಸಿಗುತ್ತೆ. ಜೀವಾಮೃತಕ್ಕೆ ಹಾಕ್ಬೋದು ಅದನ್ನ? ಹೌದು ಸರ್, ನಾವು ಅದನ್ನ ಹಾಕಿ ಮಾಡ್ತಾ ಇದ್ದೇವೆ ಸರ್. ಮತ್ತೆ ಈಗ ಭತ್ತದ ಗದ್ದೆನಲ್ಲಿ ನೀವು ಬೆಳೀತಾ ಇದೀವಿ ಅಂತ ಹೇಳಿದ್ರಿ. ಹೌದು ಸರ್. ತಾಳೆಯಾಗಿ ಗದ್ದೆಗಳನ್ನ. ಹೌದು ಸರ್. ಮಳೆಗಾಲದಲ್ಲಿ ನೀರ್ ನಿಲ್ಲೋದು ಇದೆಲ್ಲ ಆಗೋದಿಲ್ವಾ? ಆಗ್ತದೆ ಸರ್, ನಾವು ಚರಂಡಿ ಬಸಿಗಾಲುವೆನ ಹಾಕ್ತೇವೆ, ಅದು ಕೆಲವೊಮ್ಮೆ ಮುಚ್ಚಿ ಹೋಗ್ತದೆ ಮಳೆ ವಿಪರೀತ ಆಗಿ. ಈಗ ಇತ್ತೀಚೆಗೆ ಸರ್ ಕೊಡಗಿನ ಮಳೆ ತುಂಬಾ ಏರುಪೇರು ಆಗ್ತಾ ಇದೆ, ತುಂಬಾ ಜಾಸ್ತಿ ಬರ್ತಾ ಇದೆ ಸರ್, ಕಮ್ಮಿ ಸಮಯದಲ್ಲಿ ಹೆಚ್ಚು ಮಳೆ ಬರ್ತಾ ಇದೆ, ಅದರಿಂದ ಮುಚ್ಚಿ ಹೋಗ್ತದೆ. ಆದ್ರೆ ಬಸಿಗಾಲುವೆ ಬೇಕಾಗ್ತದೆ. ತಾಳೆ ಕೃಷಿಯಲ್ಲಿ ಏನಂತೇಳಿದ್ರೆ ಸರ್, ಬೇರು ಕಟ್ ಮಾಡಬಾರ್ದು ಅಂತ ಒಂದು ನಿಯಮ ಇದೆ ಸರ್, ಹಾಗಾಗಿ ನಾವು ಹೆಚ್ಚು ಬೇರನ್ನ ಕತ್ತರಿಸಲಿಕ್ಕೆ ಹೋಗೋದಿಲ್ಲ ಸರ್. ಹಾಗಾಗಿ ನಮಗೆ ಅದು ಚೆನ್ನಾಗಿ ಕಂಡು ಬಂದಿದೆ. ಬಸಿಗಾಲುವೆ ನಮ್ಗೆ ಸಾಧ್ಯ ಆದಾಗ ಮಾಡ್ಕೊಳ್ತೇವೆ, ಬಾಕಿ ಟೈಮಲ್ಲಿ ಏನು ತೊಂದರೆ ಅಂತ ಇಲ್ಲ ಸರ್. ಮತ್ತೆ ಈ ತಾಳೆ ಗಿಡಗಳನ್ನ ನೋಡಿದಾಗ ಒಂದು ರೀತಿ ಪೊದೆ ಆಕಾರದಲ್ಲಿ ನಾವು ನೋಡ್ತೀವಿ. ಹೌದು ಸರ್. ಅವನ್ನ ನೇರವಾಗಿ ಬೆಳೆಯೋದಕ್ಕೆ ಏನಾದರೂ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತ? ಇಲ್ಲ, ನೇರವಾಗಿ ಸೂರ್ಯನ ಮುಖ ನೋಡ್ಕೊಂಡು ಅದು ಸೂರ್ಯನ ಇದರಲ್ಲಿ ಬೆಳಕಿಗಾಗಿ ಅದು ನಿರೀಕ್ಷೆ ಮಾಡ್ಕೊಂಡಿರ್ತದಲ್ಲ ಸರ್, ಅದು ಬೇರೆ ಏನು ಆಗೋದಿಲ್ಲ ಸರ್. ತುಂಬಾ ಗಾಳಿ ಮಳೆ ಬಂದಾಗ ಗಾಳಿಗೆ ನೀರಿನಲ್ಲಿ ತೂಕ ಜಾಸ್ತಿ ಆದಾಗ ಗಾಳಿಗೆ ಓಲು ದೊರೆತದೆ, ಓರೆಯಾಗಿ ನಾವು ಸ್ವಲ್ಪ ಬರೆ ಜಾಗದಲ್ಲಿ ಹಾಕಿದಾಗ ಆ ಥರ ಎಲ್ಲ ಇರ್ತದೆ. ತುಂಬಾ ಅತಿಯಾದ ಮಳೆ ಬಂದಾಗ ದಿನಕ್ಕೊಂದು 7-8-10 ಇಂಚು ಮಳೆ ಬಂದಾಗ ಏನಾದರೂ ಒಂದು ಹಗ್ಗ ಗೇ ಅಟ್ಯಾಚ್ಮೆಂಟ್ ಟೈಪ್ ಏನಾದರೂ ಕಟ್ಟಿಡುವುದು ಆ ಥರ ಏನಾದರೂ ಮಾಡಿದರೆ ಸೇಫ್ಟಿ ಒಳ್ಳೇದು. ಆತರ ತುಂಬಾ ಗಾಳಿ ಬಂದಾಗ ಮರ ಮಗಚಿ ಬೀಳುವಂತ ಸಾಧ್ಯತೆ ಇರುತ್ತೆ ಸರ್. ಎಷ್ಟು ವರ್ಷಕ್ಕೆ ಹೂ ಬಿಡುತ್ತೆ ಇದು ನಾವು ನಾಟಿ ಮಾಡಿದಾಗ? 2 ವರ್ಷಕ್ಕೆ ಬರ್ತದೆ ಸರ್. 2 ವರ್ಷಕ್ಕೆ ಬರ್ತದೆ ಸರ್. ಅಂದ್ರೆ ಫಸಲು ತಗೋಬಾರ್ದಾಗ ಆವಾಗ ಅಂತ ಹೇಳಿದ್ರೆ ಸರ್, ಇತ್ತೀಚೆಗೆ ಕೆಲವರು ಕೇಳ್ತಾರೆ ತಗೊಳ್ಬಾರ್ದ ಬೇಡ ಅಂತೇಳಿ, ನಾನು ಅದಕ್ಕೆ ಹೇಳ್ತೇನೆ ಹೆಚ್ಚು ಕಮ್ಮಿ ಗಿಡದ ಅಭಿವೃದ್ಧಿ ಹೇಗಿದೆ ಅಂತ ನೋಡಿಕೊಂಡು ನೀವು ಹಣಕಾಸಿಗೆ ತೊಂದರೆ ಇದ್ರೆ ನೀವು ಫಸಲು ತಕೊಳ್ಳಿ, ಇಲ್ಲದೇ ಇದ್ರೆ ಬಿಟ್ಟರು ತೊಂದರೆ ಏನಿಲ್ಲ ಅಂತೇಳಿ. ತುಂಬಾ ಬೆಳವಣಿಗೆ ಕುಂಠಿತ ಆಗಿದ್ರೆ ಗಂಡು ಹೂ ಹೆಣ್ಣು ಹೂವನ್ನೆಲ್ಲ ತೆಗೆಯೋದು ಒಳ್ಳೇದು ಸರ್. ಅಂದ್ರೆ ಅವು ಪ್ರತ್ಯೇಕವಾಗಿರ್ತಾವ? ಪ್ರತ್ಯೇಕವಾಗಿರ್ತವೆ ಸರ್. ಅಂದ್ರೆ ಒಂದೇ ಮರದಲ್ಲೇ ಇರ್ತವೆ ಗಂಡು ಹೂ ಹೆಣ್ಣು? ಹೆಣ್ಣು ಹೂ ಎರಡೂ ಇರ್ತದೆ ಸರ್. ಗಂಡು ಹೂವಿನಿಂದ ಅದರ ಎನರ್ಜಿ ಲಾಸ್ ಏನು ಆಗ್ಲಿಕ್ಕಿಲ್ಲ, ಪೋಷಕಾಂಶಗಳಿಗೇನು ತೊಂದರೆ ಆಗ್ಲಿಕ್ಕಿಲ್ಲ. ಆದ್ರೆ ಹೆಣ್ಣು ಹೂವಿನಿಂದ ಗೊನೆ ಬೆಳೆಯುವಷ್ಟೊತ್ತಿಗೆ 5 ತಿಂಗಳು ಮರದಲ್ಲಿ ಇರ್ತದೆ ಸರ್, ಆವಾಗ ಪೋಷಕಾಂಶದ ಕಮ್ಮಿ ಆಗುವ ಸಾಧ್ಯತೆ ಇರ್ತದೆ ಸರ್. ಅಗತ್ಯ ಇದ್ರೆ ಆವಾಗ ಹೆಣ್ಣು ಗೊನೆಯನ್ನ ಕಟ್ ಮಾಡಿ ತೆಗೆಯುವುದು ಒಳ್ಳೇದು ಸರ್. ಮತ್ತೆ ಜೇನುಗಳು ಇವೆನ್ನ ಬೇಕಾಗುತ್ತ? ನಾನು ಜೇನುಗಳನ್ನ ತಂದು ಸಾಕಿದ್ದೇನೆ ಸರ್, ಚೆನ್ನಾಗಿ ಬಂದಿದೆ. ನನ್ಗೆ ಹಾಗೆ ಅನಿಸ್ಲಿಲ್ಲ, ಕಾಡು ಹುಳಗಳು ಬರ್ತವೆ ಮತ್ತೆ ಅದರಲ್ಲಿ ಪ್ರತ್ಯೇಕವಾಗಿ ಅಂತ ಒಂದು ಹೇನು ಉತ್ಪತ್ತಿ ಆಗ್ತದೆ ಸರ್ ಗಂಡು ಹೂವಿನಲ್ಲಿ. ಆ ಹೇನುಗಳು ತನ್ನಿಂತಾನೆ ಚಲನವಲನದಿಂದನೇ ಪಾಲಿನೇಷನ್ ಮಾಡ್ತವೆ ಅಂತ ಕೇಳಿದ್ದೇನೆ ಸರ್, ಅದು ನಡೀತಾ ಉಂಟು ಸರ್. ಅಂದ್ರೆ ನಾವು ಕೀಟನಾಶಕ ಸಿಂಪಡಣೆ ಮಾಡಬಾರ್ದು, ಇಲ್ಲ ಹೇನುಗಳೆಲ್ಲ ಸತ್ತೋಗ್ಬಿಡುತ್ತೆ. ಹೌದು ಸರ್. ನಾವು ಕೊಳೆ ರೋಗಕ್ಕೆ ಅಂತೇಳಿ ಸಿಸ್ಟಮ್ ಫಂಗಿಸೈಡ್ ಮಾಡ್ತೇವೆ ಸರ್, ಜೂನ್ಗೆ ಮೊದಲೊಮ್ಮೆ, ಮುಂಗಾರುಗೆ ಮೊದಲೊಮ್ಮೆ. ಇದರದ್ದು ತೀವ್ರತೆ ಹೇಗಿದೆ ಅಂತ ನೋಡಿಕೊಂಡು ಜಾಸ್ತಿ ಆದರೆ ನಾವು ಮಧ್ಯದಲ್ಲೊಂದು ಕೊಡಬೇಕಾಗ್ತದೆ ಸರ್. ಅಂದ್ರೆ ಶಿಲೀಂದ್ರನಾಶಕ ಸಿಂಪಡಣೆ ಮಾಡ್ತೀರಾ? ಮಾಡ್ತೇನೆ ಸರ್. ಯಾವುದು ಮಾಡ್ತೀರಾ? ಸಿಸ್ಟಮ್ ಆಗಿ ಸಿಸ್ಟಮ್ ಅನ್ನ ಆಯ್ಕೆ ಮಾಡ್ತೀವಿ ಸರ್. ತುಂಬಾ ಮಳೆ ಆದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಹೋಗ್ಬೇಕಾಗ್ತದೆ. ಬೋರ್ಡೋ ಏನ್ ಬಳಸಕ್ಕಾಗಲ್ವ ಅಲ್ಲಿ? ಬೋರ್ಡೋ ನನ್ಗೆ ಒಳ್ಳೆ ರಿಸಲ್ಟ್ ಅಂತ ಬಂದಿಲ್ಲ ಸರ್, ಹಾಗಾಗಿ ನಾನು ಸಿಸ್ಟಮ್ ಇದಕ್ಕೆ ಬಂದಿದ್ದೇನೆ ಸರ್. ಸಿಸ್ಟಮಿಕ್? ಹಾ ಸರ್, ನಮ್ಮ ತೋಟಗಾರಿಕೆ ಇಲಾಖೆಯವರು ನಮಗೆ ಸಲಹೆ ಕೊಡ್ತಾರೆ ಸರ್, ಆವಾಗ ಕೇಳಿಕೊಂಡು ಅವ್ರು ಹೇಳ್ತಾರೆ. ಅಂದ್ರೆ ಮಳೆಗಿಂತ ಮುಂಚೆ ಮಾಡೋದೇ ಒಳ್ಳೇದು ಅಂತೀರಿ? ಹೌದು ಸರ್. ಒಮ್ಮೆ ಸರ್ ಕೊಳೆ ರೋಗ ಶುರು ಆಗ್ಲಿಕ್ಕೆ ಮೊದಲು ಬಂದ ನಂತರ ತೀವ್ರತೆ ಹೆಚ್ಚಾಗ್ಬಿಟ್ರೆ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳುವಂತ ಒಂದು ಇದರಲ್ಲಿ ಬೇಗ ಮಾಡೋದು ಒಳ್ಳೇದು ಸರ್. ಅಂದ್ರೆ ನಮಗೆ 3ನೇ ವರ್ಷದಿಂದ ಫಸಲು ತಗೋಬಹುದು ಅಂತೀರಾ? ತಗೋಬಹುದು ಸರ್. ನನಗೆ ಇವಾಗ ಕೃಷಿಯೇ ಉದ್ಯೋಗ ಸರ್, ಹಾಗಾಗಿ ನಾನು ಅದರಲ್ಲಿ ಹಿಂಜರಿಕೆ ಏನಿಲ್ಲ. ಫಸಲು ಕುಯ್ದ ನಂತರ ಗಿಡ ಬೆಳವಣಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಫಸಲನ್ನ ಬಿಟ್ಟು ಅದನ್ನ ತಕೊಳ್ಳದೆ ಗಿಡಕ್ಕೆ ಅವಕಾಶ ಮಾಡಿಕೊಟ್ಟು ತಕೊಳ್ಳೋದ್ರಲ್ಲಿ ಗಿಡ ಬರ್ತದೆ, ಫಸಲು ಕೂಡ ಬರ್ತದೆ ಸರ್. ಅಂದ್ರೆ ಅವು ನಿರಂತರವಾಗಿ ಬೆಳೀತಲೇ ಇರ್ತವೋ ಮರಗಳು, ಅಥವಾ ಏನಾದರೂ ಬೆಳವಣಿಗೆ ನಿಲ್ತೋಗುತ್ತೋ? ಇಲ್ಲ ಸರ್, ನಿರಂತರವಾಗಿ ಬೆಳೀತಾನೆ ಇರ್ತದೆ ಸರ್. ನಾವು ಇವಾಗ ಏನು ಪೋಷಕಾಂಶವನ್ನು ಕೊಟ್ಟಿದ್ದೇವೆ ಇದು ನಮಗೆ ಫಲ ನೀಡಬೇಕಾದ್ರೆ ಹೆಚ್ಚು ಕಮ್ಮಿ ವಿಜ್ಞಾನಿಗಳ ಪ್ರಕಾರ 1.5 ವರ್ಷ ಬೇಕಾಗ್ತದೆ ಸರ್. ಗಿಡ ಇವತ್ತಿನಿಂದನೇ ತಯಾರಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದು ಆ ಹೆಣ್ಣುಗೊನೆ ಹೂ ಹೋಗಿ ಕಾಯಿ ಬಿಟ್ಟು ಹಣ್ಣಾಗುವವರೆಗೆ 1.5 ವರ್ಷ ಬೇಕಾಗ್ತದೆ ಸರ್. ಹಾಗಾಗಿ ನನ್ನ ಮಟ್ಟಿಗೆ ನಿರಂತರವಾಗಿ ಅದರ ನಿರ್ವಹಣೆ ಮಾಡೋದು ಒಳ್ಳೇದು ಸರ್. ಮತ್ತೆ ಕೊಳೆ ರೋಗ ಮುಖ್ಯವಾದ ರೋಗ ಅಂತ ಹೇಳಿದ್ರಿ. ಹೌದು ಸರ್. ಬೇರೆ ರೋಗಗಳೇನೋ ಬರ್ತಾವ? ಬೇರೆ ಸದ್ಯಕ್ಕಿಲ್ಲ ಸರ್. ಕೀಟಗಳೇನು ಬರೋದಿಲ್ಲ? ಕೀಟಗಳದ ಸಮಸ್ಯೆ ಏನಿಲ್ಲ ಸರ್. ಅಂದ್ರೆ ಈಗ ಹೂ ಬಿಟ್ಟ ಮೇಲೆ ಎಷ್ಟು ದಿನಕ್ಕೆ ಅವು ಕಾಯಿ ಕಚ್ಚುತ್ತವೆ? ಅವತ್ತಿಂದನೇ ಸ್ಟಾರ್ಟ್ ಆಗ್ತವೆ ಸರ್. ವೈಜ್ಞಾನಿಕವಾಗಿ ನೋಡೋದಾದ್ರೆ ಹೂ ಪರಾಗಸ್ಪರ್ಶ ಮುಗಿದ ನಂತರವೇ ಒಟ್ಟಿಗೆನೆ ಆಗ್ತದೆ ಸರ್. ಆಮೇಲೆ ಹಣ್ಣ ಬೀಳಲಿಕ್ಕೆ ಶುರು ಆಗ್ತದೆ. ಅದು ಪ್ರಕೃತಿಯ ತನ್ನಿಂತಾನೆ ನಡೀತಾ ಇರ್ತದೆ ಸರ್. ಅಂದ್ರೆ ಎತ್ತರ ಹೋದಾಗ ಸ್ವಲ್ಪ ಕೊಯ್ಲು ಮಾಡೋದು ಕಷ್ಟ ಅಂತ ಹೇಳ್ತಾರೆ ಸರ್. ನಮಗೆ ಅಂತ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಬೇರೆ ಉದ್ಯೋಗಕ್ಕಿಂತ ಇದು ಸ್ವಲ್ಪ ಪರವಾಗಿಲ್ಲ ಸರ್. ಹೆಚ್ಚು ಕಮ್ಮಿ ಈಗ ನಿಮ್ದು 10 ವರ್ಷದ ಮರಗಳು ಅಂತ ಹೇಳಿ. ಹೌದು ಸರ್. ಎಷ್ಟೆತ್ತರ ಹೋಗಿದಾವೆ? 8-10 ಅಡಿ ಅಷ್ಟು ಎತ್ತರ ಬಂದಿದೆ ಸರ್. ಕೊಯ್ಲು ಮಾಡೋದಕ್ಕೆ ಸ್ವಲ್ಪ. ಹೌದು. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಸರ್, ಬೇರೆ ಬೇರೆ ತೋಟದವ್ರ ಹತ್ರ ಮಾತಾಡ್ತಾ ಇರ್ತೇವೆ. ಅವ್ರು ಹೇಳ್ತಾರೆ ನಾವು ಕೆಜಿ ಲೆಕ್ಕದಲ್ಲಿ ಗೊನೆ ಕಡೀರಿ ಅಂತ ಹೇಳಿ ಬಿಟ್ಟು ಹೋಗ್ತೇವೆ. ನಾವು ಗೊನೆ ಕಡ್ದು ತೂಕ ಹಾಕಿ ನನಗೆ ಇಷ್ಟು ಹೇಳ್ಬಿಡಪ್ಪ ಅಂತ ಹೇಳ್ತಾರೆ ಸರ್. ಅವಾಗ ಏನಾಗ್ತದೆ, ಅವರು ಸುಲಭ ಆಗ್ಲಿ ಅಂತೇಳಿ ಕೈ ತುಂಬಾ ಜಾಸ್ತಿ ಕಡಿತಾರೆ. ಆಗ ಮರಕ್ಕೆ ಅಗತ್ಯ ಬೆಳಕಿನ ಇದು ಸಿಕ್ಕೋದಿಲ್ಲ ಸರ್. ಫೋಟೋಸಿಂಥೆಸಿಸ್ ಆಗ್ಲಿಕ್ಕೆ ಅವಕಾಶ ಕಮ್ಮಿ ಆಗ್ತದೆ. ಗಿಡ ಅವಾಗ ತನ್ನಿಂತಾನೆ ಹೆಚ್ಚು ಬೆಳಿಲಿಕ್ಕೆ ಆರಂಭ ಆಗ್ತದೆ, ಜಾಸ್ತಿ ಎತ್ತರ ಬೆಳೀತದೆ ಸರ್. ನಾನು ಹಾಗೆ ಮಾಡೋದಿಲ್ಲ. ನನಗೆ ಅನುಕೂಲ ಇದ್ರೆ ಗೊನೆ ಮಾತ್ರ ಕಡ್ಕೊಳ್ತೇನೆ, ಹೆಚ್ಚು ಕಮ್ಮಿ ಕೈಯನ್ನು ಅಲ್ಲೇ ಬಿಡುವ ಪ್ರಯತ್ನ ಮಾಡ್ತೇನೆ ಸರ್. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ನೋಡೋದಾದ್ರೆ ನಮ್ಮಲ್ಲಿ ಕಮ್ಮಿ ಎತ್ತರದ ಗಿಡಗಳಿದ್ದಾವೆ ಸರ್. ಈಗ 8-10 ಅಡಿ ಇದಾವೆ ಸರ್. ಅದ್ರಿಂದ ನಿಮ್ಗೆ ಕೊಯ್ಲು ಮಾಡೋದು ಅಂತ ಏನು? ನಾವು ಗಳೆ ಕತ್ತಿಯಲ್ಲಿ ಕೊಯ್ಲು ಮಾಡ್ತೇವೆ ಸರ್. ಮತ್ತೆ ಚೈನ್ಸಾದಲ್ಲಿ ಜೆಸ್ಟೇಬಲ್ ಪ್ರೋನರ್ ಅಂತ ಇದೆ, ಹೇಗೂ ಮಾಡಬಹುದು. ಅವ್ರಿಗೆ ಯಾವ್ದು ಅನುಕೂಲ ಅಂತ ಅನಿಸ್ತದೆ ಅದರಲ್ಲಿ ಕಟಾವು ಮಾಡಬಹುದು. ಅಂದ್ರೆ ಹೂ ಬಿಟ್ಟು ಎಷ್ಟು ದಿನಗಳಿಗೆ ಕೊಯ್ಲಿ ಬರ್ತವೆ? 5 ತಿಂಗಳು ಬೇಕಾಗ್ತದೆ. 5 ತಿಂಗಳು? ಹೌದು ಸರ್. ಅಂದ್ರೆ ಬಣ್ಣ ಏನ ಬದಲಾವಣೆ ಆಗುತ್ತೆ? ಹೌದು, ಬಣ್ಣ ಬದಲಾಗ್ತದೆ. ಹೆಚ್ಚು ಕಮ್ಮಿ ಹಸಿರು ಮತ್ತು ಕಪ್ಪು ಬಣ್ಣದ ಗೊನೆಗಳು ಬಿಡ್ತವೆ. ಈಗ ಅದು ಹಣ್ಣಾಗ್ತಾ ಬಂದಾಗ ಆರೆಂಜ್ ಕಲರ್, ಕೇಸರಿ ಬಣ್ಣಕ್ಕೆ ಬರ್ತವೆ, ಸ್ವಲ್ಪ ಅರಿಶಿನ ಕಲರ್ಗೂ ಬರ್ತವೆ. ಆಮೇಲೆ ಅದ್ರ ಬೀಜ ಪೂರ್ತಿ ಕಪ್ಪಾಗಿರ್ತದೆ. ನಾವು ಕಡಿಯೋ ಮೊದಲೇ ಒಂದ್ಸರಿ ಚೆಕ್ ಮಾಡ್ತೇವೆ ಸರ್, ಒಂದೆರಡು ಕಾಯಿಯನ್ನ ಚೆಕ್ ಮಾಡ್ತೇವೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಾಗೆ ಹಣ್ಣಾಗಿದೆಯಾ ಇಲ್ಲೋ ಅಂತೇಳಿ. ನಾವು ಪ್ರತಿ 15 ದಿವಸಕ್ಕೆ ಒಂದ್ಸರಿ ತೆಗಿಬೇಕಲ್ಲ ಸರ್. ಹಾಗಾಗಿ ನಮ್ಗೆ ಅಂದಾಜು ಆಗ್ತದೆ ಮುಂದಿನ 15 ದಿನ ಕಳೆದು ಕಡಿಬಹುದು ಅಥವಾ ಇವತ್ತೇ ಕಡಿಬೇಕಾ ಅಂತೇಳಿ ಆ ಅಂದಾಜಿನ ಮೇಲೆ ಕಡಿತೇವೆ ಸರ್. ಅದು ಬಹಳ ಮುಖ್ಯ. ಹೌದು ಸರ್. ಅಂದ್ರೆ ಈಗ ನಾವು ಕಡಿತೀವಲ್ಲ, ಕಡ್ದಾದ ಎಷ್ಟು ದಿನಕ್ಕೆ ನಾವು ಅದನ್ನ ಸಂಸ್ಕರಣೆ ಕೊಡಬೇಕಾಗತ್ತೆ? ಇವತ್ತು ಕಡ್ದು ಇವತ್ತೇ ನಾವು ಕಂಪನಿ ಕಳಿಸ್ತೇವೆ ಸರ್. ಅಂತ ವ್ಯವಸ್ಥೆ ಮಾಡ್ಕೋಬೇಕಾ ನಾವು? ಇಲ್ಲ ಸರ್, ಕಂಪನಿಯವರು ಗಾಡಿ ಕಳಿಸ್ತಾರೆ. ನಾವು ಕಡ್ದು ಸೂಪರ್ವೈಸರ್ಗೆ ತೂಕ ಹಾಕುವವರೆಗೆ ನಾವು ಕೊಡುವಂತದ್ದು ನಮ್ಮ ಜವಾಬ್ದಾರಿ ಸರ್. ಅಂದ್ರೆ ಅವರು ಬರ್ತಾರ? ನೀವು ನಮ್ಮ ತೋಟಕ್ಕೆ ಬರ್ತಾರೆ ಸರ್. ಇಲ್ಲೇ ಸ್ಥಳೀಯವಾಗಿ ಇದಾರೆ? ಅವರು ಇದ್ದಾರೆ, ನಮ್ಮ ಸ್ಥಳೀಯದಲ್ಲೇ ಇದ್ದಾರೆ ಸರ್. ಅವರೇ ಡೇಟ್ ಎಲ್ಲ ಕೊಡ್ತಾರೆ, ಅವ್ರು ಅದನ್ನೆಲ್ಲ ನೋಡ್ಕೊಳ್ತಾರೆ, ವಾಹನದ ಸೌಕರ್ಯದ ಬಗ್ಗೆ ಎಲ್ಲ ನೋಡ್ಕೊಳ್ತಾರೆ. ನಾವು ತೋಟದಿಂದ ತಂದು ಒಂದು ಮೇನ್ ರೋಡ್ ಪಕ್ಕದಲ್ಲಿ ಒಂದಿಷ್ಟು ನಿರ್ದಿಷ್ಟ ಜಾಗ ಮಾಡ್ಕೊಂಡಿರ್ತೇವೆ, ಅಲ್ಲಿ ತಂದು ಹಾಕ್ತೇವೆ ಸರ್. ಹೆಚ್ಚು ಕಮ್ಮಿ ಇತ್ತೀಚಿನ ದಿನಗಳಲ್ಲಿ ಪತಂಜಲಿ ಕಂಪನಿ ಬಂದ ಮೇಲೆ ಗಾಡಿದೇನು ಪ್ರಾಬ್ಲಮ್ ಏನಿಲ್ಲ, ಸಮಯಕ್ಕೆ ಸರಿಯಾಗಿ ತಗೊಂಡೋಗ್ತಾ ಇದ್ದಾರೆ. ನಾವು ಕಡ್ದು ತೂಕ ಹಾಕಿ ಮುಗಿಸಿದ್ರೊಳಗೆ ಲಾರಿಯಲ್ಲಿ ಬಂದು ನಿಂತಿರ್ತದೆ ಸರ್ ಇತ್ತೀಚೆಗೆಲ್ಲ. ಅಂದ್ರೆ ಸಾಧಾರಣವಾಗಿ ಒಂದು ಮರಕ್ಕೆ ಎಷ್ಟು ಹಣ್ಣು ಪಡ್ಕೋಬಹುದು ನಾವು? ನಾವು ಸರ್ 8 ವರ್ಷದ ಮರ, ಅದಕ್ಕೆ 200 ಕೆಜಿಯನ್ನ ನಿರೀಕ್ಷೆ ಮಾಡ್ತೇವೆ ಸರ್. ಒಂದು ಮರದಿಂದ ಸರ್. ಕೆಲವು ಮರಗಳಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೆ 150 ಕೆಜಿ ಕೊಡ್ಬೋದು, ಅಥವಾ ಅದಕ್ಕಿಂತ 10-20 ಕೆಜಿ ಹಿಂದೆ ಮುಂದೆ ಆಗಿ ಕೊಡ್ಬೋದು. ಇನ್ನು ಕೆಲವು 400-500 ಕೆಜಿ ಕೊಡುವಂತ ಮರಗಳು ಇರ್ತವೆ ಸರ್. ದೊಡ್ಡದು ಅಂತ ಹೇಳಿದ್ರೆ ಅದು ಗೊನೆ ಹಾಕುವ ಕೆಲವು ಗೊನೆಗಳು 40-50 ಕೆಜಿ ಮೇಲೆ ಬರ್ತವೆ ಸರ್. ಇನ್ನು ಕೆಲವೆಲ್ಲ 15-20 ಕೆಜಿ ಬರ್ತವೆ ಸರ್. ನಮ್ಮ ನಿರೀಕ್ಷೆ ಏನಂತ ಹೇಳಿದ್ರೆ 10 ಗೊನೆ 20 ಕೆಜಿ ಬರುವಂತದ್ದು ಬಂದ್ರೆ ನಮ್ಗೆ 1 ವರ್ಷದ ಆದಾಯ ಪಕ್ಕ ಆಗ್ತದೆ ಸರ್. ಅದಕ್ಕೆ ಬೆಲೆನೂ ಅವರು ನಿರ್ದಿಷ್ಟಪಡಿಸಿರ್ತಾರೆ? ಹೌದು ಸರ್. ಇತ್ತೀಚೆಗೆ ತಿಂಗಳಿಗೊಮ್ಮೆ ಬೆಲೆ ನಿಗದಿ ಆಗ್ತಾ ಇದೆ, ಮೊದಲು 6 ತಿಂಗಳಿಗೊಮ್ಮೆ ಆಗ್ತಾ ಇತ್ತು ಅಂತ ಹೇಳಿ ಕೇಳಿದ್ದೇವೆ. ಇತ್ತೀಚೆಗೆ ಸ್ವಲ್ಪ ಇಳುವರಿ ರೇಟು ಕೂಡ ಕಮ್ಮಿ ಆಗಿತ್ತು. ಅಕ್ಟೋಬರ್ ತಿಂಗಳಿಂದ ಮತ್ತೆ ಪುನಃ 15 ರೂಪಾಯಿ 29 ಪೈಸೆ ಈಗ ಆಗಿದೆ ಸರ್ ಕೆಜಿಗೆ. ಅಂದ್ರೆ ಸರ್ಕಾರದವರು ನಿರ್ಧಾರ ಮಾಡ್ತಾರೆ ಅದು? ಇದರಲ್ಲಿ ಸರ್ ರೈತರ ಒಂದು ಭಾಗಿತ್ವ, ಆಮೇಲೆ ತೋಟಗಾರಿಕೆ ಇಲಾಖೆ ಮತ್ತು ಕಂಪನಿಯವರು, 3 ಜನರ ಒಪ್ಪಿಗೆ ಮೇರೆಗೆ ಇದಾಗ್ತದೆ ಸರ್. ಅಂದ್ರೆ ಈಗ 15 ಚಿಲ್ಲರೆ ಇದೆ ಅಂತ? ಹೌದು ಸರ್. ಅಷ್ಟು ಬಂದ್ರೆ ಪರವಾಗಿಲ್ಲ ಅಂತೀರಾ? ನೀವು ಏನ್ ಖರ್ಚು ಮಾಡ್ತಿರಲ್ಲ ವ್ಯವಸಾಯಕ್ಕೆ, ಅದಕ್ಕೂ ಮತ್ತು ಲಾಭಕ್ಕೂ ಹೋಲಿಸಿದ್ರೆ? ಸರ್, ಹೆಚ್ಚು ಕಮ್ಮಿ ಇಬ್ರು ಸೇರಿ 3 ಎಕರೆಯನ್ನ ಆರಾಮಾಗಿ ಮಾಡ್ಕೊಳ್ಬಹುದು ಸರ್. 3 ಎಕರೆಯಷ್ಟು ವಿಸ್ತೀರ್ಣದಲ್ಲಿ ತಾಳೆ ಕೃಷಿ ಮಾಡಿದ್ರೆ, ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಕೊಳ್ಬಹುದು. 1 ತಿಂಗಳಲ್ಲಿ 3 ದಿವಸ, 1 15 ದಿವಸಕ್ಕೆ, ಮತ್ತೆ 3 ದಿವಸ 1 15 ದಿವಸಕ್ಕೆ, 2 ದಿನ ಸಾಕಾಗ್ತದೆ. ಏನಾದ್ರೂ ಅವರ ಸ್ವಂತ ತಾಪತ್ರೆಗಳಿದ್ರೆ 1-3 ದಿನ ಹೆಚ್ಚಿಗೆ ಇಟ್ಕೊಂಡ್ರೆ ಸಾಕಾಗ್ತದೆ. ಕಳೆ ನಿರ್ವಹಣೆ ಅದೆಲ್ಲ ಮಾಡ್ಬೇಕಾಗತ್ತೆ. ಕಳೆ ನಿರ್ವಹಣೆ ಅಂತ ಅಲ್ಲಿ ಏನು ಬರೋದಿಲ್ಲ ಸರ್, ಅಷ್ಟು ಜಾಸ್ತಿ ಬರೋದಿಲ್ಲ. ಬೇರೆ ಇಲಾಖೆಯವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದನ ಸಾಕ್ತಾರೆ ಸರ್. ತಾಳೆ ಕೃಷಿ ಮಧ್ಯದಲ್ಲಿ ದನ ಸಾಕೊಳ್ತಾರೆ, ದನ ಕುರಿ ಕೋಳಿ ಜಾನುವಾರುಗಳ ಪಾಲನೆ ಮಾಡ್ತಾರೆ ಸರ್. ನಮ್ಮಲ್ಲಿ ಅದಕ್ಕೆ ಆಸ್ಪದ ಸ್ವಲ್ಪ ಕಮ್ಮಿ ಇದೆ. ನಾವು ಇಲ್ಲಿ ಕಾಫಿ ಇಂಟರ್ ಕ್ರಾಪ್ ಹಾಕೊಂಡಿದ್ದೇವೆ ಸರ್, ಕಾಫಿ ಬಾಳೆ ಎಲ್ಲ. ನಮಗೆ ಕಳೆ ಅಂತ ಬರುದೇ ಇಲ್ಲ ಸರ್. ಕಾಫಿ ಗಿಡ ಹಾಕಿದ ಮೇಲೆ ರೋಬಸ್ಟ ಗಿಡ ಹಾಕಿದ ನಂತರ ಕೆಳಗಡೆ ಕಳೆ ಬರುದೇ ಇಲ್ಲ ಸರ್. ಬುಡದಲ್ಲಿ ಪಾತಿ ಏನಾದ್ರು ಮಾಡ್ಬೇಕಾಗತ್ತಾ ಗಿಡಗಳಿಗೆ? ಇಲಾಖೆ ಪ್ರಕಾರ ಸುತ್ತು ಪಾತಿ ಮಾಡ್ಬೇಕಾಗ್ತದೆ. ಆ ಪಾತಿಯಲ್ಲಿ ಗೊಬ್ಬರವನ್ನು ಹಾಕಿ ಮುಚ್ಚಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಶ್ರಮಕ್ಕೆ ತೊಂದರೆ ಇದೆ ಸರ್. ಹನಿ ನೀರಾವರಿ ಹನಿ ನೀರಾವರಿ ನಾವು ಮಾಡಿದ್ದೇವೆ ಸರ್. ನಾವು ಚಿಕ್ಕ ಗಿಡ ಸಾಕುವಾಗ ನಾವು ಹನಿ ನೀರಾವರಿಯನ್ನ ಮಾಡಿಯೇ ಮಾಡಿದ್ದು ಸರ್. ತೋಟಗಾರಿಕೆ ಇಲಾಖೆಯವರ ನಿರ್ದೇಶನದ ಮೇಲೆಗೆ, ಅವರ ಸಹಾಯದ ಮೇರೆಗೆ ನಾವು ಶುರು ಮಾಡಿದ್ದು. ಹಾಗಾಗಿ ನಾವು ಅದರಲ್ಲಿ ಏನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್. ಯಾಕಂದ್ರೆ ನೀರು ಬೇಕಾಗತ್ತೆ. ಹೌದು ಸರ್, ನಿರಂತರವಾಗಿ ನೀರು ಬೇಕಾಗೋದ್ರಿಂದ ಹನಿ ನೀರಾವರಿ ಮಾಡ್ಕೊಳ್ಳೋದು. ಇತ್ತೀಚಿನ ಈಗ 1-4-5-6 ವರ್ಷದಿಂದ ನೋಡೋದಾದ್ರೆ ನೀರಿಲ್ಲದೆ ಕೂಡ ಮಾಡಬಹುದು ಸರ್. ಈ ಒಂದು ವಾತಾವರಣದಲ್ಲಿ? ಹೌದು, ಈ ವಾತಾವರಣದಲ್ಲಿ. ನನಗೆ ಬೇರೆ ಕೊಡಗಿನ ವಾತಾವರಣದಲ್ಲಿ ನೀರಿಲ್ಲದೆ ಮಳೆ ಆಶ್ರಯದಲ್ಲಿ ಮಾಡಬಹುದು. ಮಾಡಬಹುದು ಸರ್, ಮಾಡಬಹುದು. ಬೇರೆ ಕಡೆ ಕಷ್ಟ ಆಗುತ್ತೆ. ಬೇರೆ ಕಡೆ ಕಷ್ಟ ವಾತಾವರಣ. ನಮಗೆ ಹೆಚ್ಚು ಕಮ್ಮಿ 80-95% ವರೆಗೆ ಹ್ಯುಮಿಡಿಟಿ ಇರುತ್ತೆ ಸರ್ ವಾತಾವರಣದಲ್ಲಿ. ಹಾಗಿರುವಾಗ ಗಿಡಕ್ಕೆ ಬೇರಿನ ಮುಖಾಂತರ ನೀರು ಕೊಡುವ ಅಗತ್ಯ ಸ್ವಲ್ಪ ಕಮ್ಮಿ ಬರ್ತದೆ. ಜೊತೆಗೆ ಈ ತಾಳೆ ಗರಿಗಳು ಕೂಡ ದಪ್ಪ ಇರ್ತವೆ. ಹೌದು ಸರ್, ಅಲ್ಲಿಂದ ನೀರು ನಷ್ಟ ಆಗೋದು ಕಡಿಮೆ. ಹೌದು ಸರ್, ಹಾಗಾಗಿ ಕೊಡಗಿನ ವಾತಾವರಣದಲ್ಲಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್. ಆದ್ರೆ ಉಷ್ಣಾಂಶ ಇರ್ಬೇಕಲ್ವಾ? ಸ್ವಲ್ಪ ಶೀತ ಇದ್ರೆ ಏನಾದ್ರೂ ತೊಂದರೆ ಆಗತ್ತಾ? ಆತರದೇನು ನಮ್ಮ ಗಮನಕ್ಕೆ ಬಂದಿಲ್ಲ ಸರ್. ನಿಮ್ ಕಾಟಿಕೇರಿ ಅಂದ್ರೆ ಸ್ವಲ್ಪ ಅಲ್ಲಿ ಉಷ್ಣಾಂಶ ಇದೆ. ಉಷ್ಣಾಂಶ ಕಮ್ಮಿ ಇದೆ ಸರ್, ಕಡಿಮೆನೆ. ಹೌದು, ತೇವಾಂಶ ಜಾಸ್ತಿ ಇರುತ್ತೆ. ನಮಗೆ ಈ ಬೆಟ್ಟ ಸಾಲ ಆದ್ರಿಂದ ಸರ್ ಈ ಹೊಗೆ ಬರುತ್ತೆ. ಅದರಿಂದ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಇರ್ತದೆ ಸರ್ ಬೇರೆ ಕಡೆ. ಮಂಜು ಮಂಜು. ಹೌದು ಸರ್, ಮಂಜಿನಲ್ಲಿ ಕೂಡ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸಿಗ್ತದೆ, ನೀರಿಗೆ ತೊಂದರೆ ಇಲ್ಲ ಸರ್. ಚಿಕ್ಕ ಗಿಡ ಸಾಕುವಾಗ 1-2 ವರ್ಷದ ಮಟ್ಟಿಗೆ ಅಗತ್ಯಗಳನ್ನ ನೋಡಿಕೊಂಡು ನೀರು ಕೊಡಬೇಕಾಗ್ತದೆ ಸರ್. ಅಂದ್ರೆ ನೀವು ಕಂಪನಿಯವರ ಜೊತೆ ಮಾತಾಡ್ಕೊಂಡೆ ಕೊಯ್ಲು ಮಾಡೋದು? ಹೌದು ಸರ್, ಅವರು ದಿನ ನಿಗದಿ ಮಾಡ್ತಾರೆ. ಪ್ರತಿ 15 ದಿನಕ್ಕೊಮ್ಮೆ 1 ದಿನ ನಿಗದಿ ಆಗುತ್ತೆ. ಆ ದಿವಸದಿಂದ ನಾವು ಕುಯ್ದು ತಯಾರಿ ಮಾಡಿ ಇಟ್ಟಿರ್ಬೇಕು ಸರ್, ತೂಕ ಹಾಕಿ ಇಟ್ಟಿರ್ಬೇಕು. ಅಂದ್ರೆ ಮೊದಲೇ ಕೊಯ್ದು ಆಮೇಲೆ ನಾವು ಕಂಪನಿಯವ್ರನ್ನ ಸಂಪರ್ಕ ಮಾಡಿದ್ರೆ ಗುಣಮಟ್ಟ ಹಾಳಾಗುತ್ತೆ? ಇಲ್ಲ ಸರ್, ನಮಗೆ ಬೈಬ್ಯಾಕ್ ಪದ್ಧತಿ ಇರೋದ್ರಿಂದ, ಅವರಿಗೆ ರೈತರಿಂದ ವಾಪಸ್ಸು ಕೊಂಡುಕೊಳ್ಳುವ ವ್ಯವಸ್ಥೆ ಅವರೇ ಮೊದಲೇ ಮಾಡಿರೋದ್ರಿಂದ ನಾವು ಅವ್ರ ಜೊತೆ ಹೋಗೋದೇ ಒಳ್ಳೇದು ಸರ್. ಆ ನಂತರ ನಮಗೆ ಆ ತರ ಪರಿಸ್ಥಿತಿ ಬಂದಿಲ್ಲ ಸರ್, ಯಾವುದೇ ಕಂಪನಿಯನ್ನು ನಾವು ಹುಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿಲ್ಲ. ನಮಗೆ ಮೊದಲೇ ಏನು ಗೈಡ್ ಲೈನ್ ಕೊಟ್ಟಿದ್ರು, ಗಿಡ ಕೊಟ್ಟಾಗಲೇ ಅವ್ರ ಜೊತೆ ನಮಗೆ ಅಗ್ರಿಮೆಂಟ್ ಆಗಿದೆ ಸರ್, ಎಲ್ಲ ಫಸಲನ್ನು ಅವರಿಗೆ ಕೊಡ್ತೇವೆ ಅಂತೇಳಿ ನಾವು ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಕೊಡ್ತಾ ಇದ್ದೇವೆ ಸರ್. ಮತ್ತೆ ಸರ್ಕಾರದಿಂದ ಇದಕ್ಕೆ ಏನಾದರೂ ಸೌಲಭ್ಯಗಳು ಸಿಗುತ್ತಾ? ತುಂಬಾ ಸಿಕ್ಕುತ್ತೆ ಸರ್. ಏನೇನು ಸೌಲಭ್ಯ? ನಾವು ಇವಾಗ ಗಿಡ ತಗೊಳ್ಳುವಾಗ ನಾಟಿ ಮಾಡುವ ಮೊದಲೇ ಶುರುವಿಂದ ಹೇಳೋದಾದ್ರೆ, ಗಿಡಗಾದ ಟ್ರಾನ್ಸ್ಪೋರ್ಟಿಂಗಿಗಾಗಿ 20-25 ರೂಪಾಯಿ ಈ ರೀತಿ ಹಣ ತಗೊಳ್ತಾರೆ ಸರ್. ಆನಂತರ ನಮ್ಮ ದಾಖಲೆ ಪತ್ರಗಳನ್ನ ಕೊಟ್ಟಾಗ ಅವರು ತೋಟಗಾರಿಕೆ ಇಲಾಖೆಯಿಂದ ಕ್ಲೈಮ್ ಮಾಡ್ಕೊಳ್ತಾರೆ. ಅದು ಎಷ್ಟು ಹಣ ಇತ್ತೀಚೆಗೆ ಅದು ಇವರಿಗೆ ಸಸ್ಯಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತಾರೆ, ಗಿಡಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಸರ್. ಮತ್ತೆ ಪೋಷಕಾಂಶಗಳಿಗೂ ಸಿಗುತ್ತೆ? ಮುಂದಿನ 3 ವರ್ಷದವರೆಗೆ ಗೊಬ್ಬರ ಕೊಡ್ತಾರೆ ಸರ್. ಓ, ಬಾಕಿ ಕೆಲಸ ನಾವು ಮಾಡಬೇಕಾಗ್ತದೆ. ಮತ್ತೆ ಹನಿ ನೀರಾವರಿ ವ್ಯವಸ್ಥೆಗೆ? ಹನಿ ನೀರಾವರಿ ವ್ಯವಸ್ಥೆಗೆ ಅವರವರ ವರ್ಗಕ್ಕೆ ಅನುಗುಣವಾಗಿ 30%, 50% ಏನು ಸರ್ಕಾರದ ನಿಗದಿ ಇದೆ ಸರ್, ಅದ್ರ ಪ್ರಕಾರ ಸಬ್ಸಿಡಿ ಕೂಡ ಕ್ಲೈಮ್ ಮಾಡ್ಕೊಳ್ಳಬಹುದು. ಉಪಕರಣಗಳು ಬೇಕಾಗ್ತವೆ ಕೊಯ್ಲು ಮಾಡೋದಕ್ಕೆ ಅಂತ? ಹೌದು ಸರ್, ಅದಕ್ಕೂ ಇವಾಗ ಗಳೆ ಕತ್ತಿ ಮತ್ತೆ ಚೈನ್ಸಾದಲ್ಲಿ ಪ್ರೋನರ್ ಬಂದಿದೆ, ಇದಕ್ಕೆಲ್ಲ 50% ಸಬ್ಸಿಡಿಯಲ್ಲಿ ಯಂತ್ರಗಳನ್ನ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ಇದರಲ್ಲಿ ಸಾಕಷ್ಟು ಸಹಾಯಧನ ಇದೆ. ಹೌದು ಸರ್, ಇದು ಕೇಂದ್ರ ಸರ್ಕಾರದ ಪದ್ಧತಿ ಆದ್ರಿಂದ ಇದರಲ್ಲಿ ಬೇರೆ ಯಾರು ಏನು ಹೇಳೋದಿಲ್ಲ. ಲಿಸ್ಟ್ ನಲ್ಲಿ ಏನು ಸೌಕರ್ಯಗಳಿದ್ದಾವೆ ಅದನ್ನು ಕೊಡೋ ಪ್ರಯತ್ನ ಮಾಡ್ತಾರೆ ಸರ್. ಅಂದ್ರೆ ನಮ್ಮ ಘಟ್ಟದ ಕೆಳಗಿನ ಪ್ರದೇಶ ಇದೆಯಲ್ಲ, ಸ್ವಲ್ಪ ಅಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂತ ಕಡೆನೂ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಕೃಷಿ ಮಾಡಿದ್ದಾರೆ ಸರ್. ಅಲ್ಲೂ ಮಾಡಿದ್ದಾರೆ ಸರ್. ಬರುತ್ತೆ ಹಾಗಾದ್ರೆ ಸರ್. ನಮಗೆ ಮೊದಲೇನಂತ ಹೇಳಿದ್ರೆ ಪರ್ಯಾಯವಾಗಿ ನಾವು ಅಡಿಕೆ ಕೃಷಿಗೆ ಹೋಗಿ ಅಂತ ಹೇಳಿದಾಗ ಅಲ್ಲಿ ಅರಿಶಿನ ಎಲೆ ಕಾಯಿಲೆ ಶುರುವಾಗಿತ್ತು ಸರ್. ಆಗ ಅದಕ್ಕೆ ನಾವು ಮತ್ತೆ ಪುನಃ 2 ವರ್ಷ ಕಳೆದ ನಂತರ ಅರಿಶಿನ ಕಾಯಿಲೆ ಬಂದ್ರೆ ನಾವೇನ್ ಮಾಡೋದು ಅಂತ ಹೇಳುವಾಗ ನಮಗೆ ಇದು ಆಯ್ಕೆಗೆ ಸಿಕ್ಕಿದ್ದು ಸರ್. ಅಂದ್ರೆ ಈ ತಾಳೆ ಮಧ್ಯದಲ್ಲಿ ಬೇರೆ ಬೆಳೆಗಳನ್ನು ಬೆಳ್ಕೋಬಹುದು? ಹೌದು ಸರ್. ಬೇರೆಯವರು ಏನ್ ಬೆಳೆದಿದ್ದಾರೆ ಅದನ್ನ ನೋಡ್ಕೊಂಡು ಬೆಳೆಯೋದು ಒಳ್ಳೇದು. ನಾನು ಮೊದಲನೇ ಬಾರಿಗೆ ನೀವು ಅದೇ ಕೃಷಿ ಮಾಡಿ ಇದೇ ಕೃಷಿ ಮಾಡಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸರ್. ಕೆಲವರು ಪಪ್ಪಾಯ ಬೆಳೆದಿದ್ದಾರೆ. ನಾನು ಕಾಫಿ ಕೃಷಿಯನ್ನು ಮಾಡಿದ್ದೇನೆ ಸರ್. ರೋಬಸ್ಟ್ ಹಾಕೊಂಡಿದ್ದಾರೆ? ಹೌದು ಸರ್, ರೋಬಸ್ಟ್ ಹಾಕೊಂಡು. ರೋಬಸ್ಟ್ ಗಿಡಗಳಿದ್ದಾವೆ? ಹೌದು ಸರ್. ನಮ್ಮಲ್ಲಿ ಅರೇಬಿಕಕ್ಕೆ ಸಮಸ್ಯೆ ಇದೆ ಸರ್, ಅಂದ್ರೆ ಅದಕ್ಕೆ ಕೊಳೆ ರೋಗದ ಸಮಸ್ಯೆ ಇದೆ. ಅಂದ್ರೆ ಈ ಮಂಜೆಲ್ಲ ಬೀಳುತ್ತೆ, ಮಳೆ ಜಾಸ್ತಿ. ಹೌದು ಸರ್. ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಬೇಕು ಸರ್, ಸ್ಪ್ರೇ ಮತ್ತು ಅದರ ನಿರ್ವಹಣೆ ಕಷ್ಟ ಇದೆ. ಹಾಗಾಗಿ ನಾನು ಸೀದಾ ರೋಬಸ್ಟಕ್ಕೆ ಬಂದಿದ್ದೆ. ರೋಬಸ್ಟ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೇವೆ ಸರ್. ಒಟ್ಟಾರೆ ಈ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಉಮೇಶ್ ಅವರೇ, ಈ ತಾಳೆ ಕೃಷಿ ಹೇಗೆ ಅನಿಸುತ್ತೆ? ಸರ್, ನಾವು ಬೇರೆ ಬೇರೆ ಉದ್ಯೋಗ ಮಾಡಿ ಬಂದಾಗ ಅಲ್ಲಿ ಉತ್ಪ್ರೇಕ್ಷೆ ಅಂತ ಏನು ಹೇಳಲಿಕ್ಕಿಲ್ಲ, ನಮಗೆ ಇದು ಒಳ್ಳೆ ಬೆಳೆ ಅಂತ ಅನಿಸಿದೆ ಸರ್. ತೃಪ್ತಿ ಕೊಟ್ಟಿದೆ? ತೃಪ್ತಿ ಕೊಟ್ಟಿದೆ. ಒಂದು ತಿಂಗಳಲ್ಲಿ ನಾವು 6 ದಿವಸ ಕೆಲಸ ಮಾಡ್ತೇವೆ ಸರ್, ಅದಕ್ಕೆ ಸರಿಯಾದ ಪ್ರತಿಫಲ ನಮಗೆ ಸಿಗ್ತದೆ ಸರ್. ನಿಮ್ಮ ಮನೆಯವರು ಎಲ್ಲ ತೊಡಗಿಸ್ಕೊಳ್ತಾರೆ? ಹೌದು. ಅಂದ್ರೆ ನೀವು ಸೇನೆಯಲ್ಲಿದ್ದಂಥವ್ರು, ಆನಂತರ ಕೃಷಿಯಲ್ಲಿ ತೊಡಗಿದ್ದೀರಿ? ಹೌದು ಸರ್. ಒಳ್ಳೆ ತೃಪ್ತಿ ಕೊಟ್ಟಿದೆ? ಹೌದು ಸರ್. ತಾಳೆ ಕೃಷಿನ ಇನ್ನೂ ಯಾರ್ಯಾರು ಮಾಡ್ತಾ ಇದಾರೆ ನಿಮ್ಮ ಊರು ಸುತ್ತಮುತ್ತ? ಹೌದು, ಇತ್ತೀಚೆಗೆ ಕೆಲವು ಹುಡುಗರೆಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಎಷ್ಟೋ ಜನಗಳು ನಮ್ಮ ಭತ್ತದ ಗದ್ದೆನೆಲ್ಲ ಖಾಲಿ ಬಿಟ್ಟಿದ್ದಾರೆ, ಅದರಲ್ಲಿ ಒಂದಷ್ಟನ್ನ ಮಾಡಿ ಅನುಭವಿಸಿಕೊಂಡು ಮತ್ತೆ ಮುಂದುವರಿಯೋದು ಒಳ್ಳೇದು ಸರ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ತಾಳೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಉಮೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-96-49-683. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-96-49-683. ತುಂಬ ಸಂತೋಷ ಉಮೇಶ್ ಅವರೇ, ತಾವು ತಮ್ಮ ಈ ತಾಳೆ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ತಾಳೆ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಾಟಕೇರಿಯ ಉಮೇಶ್ ಪಿಎ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಮಾರುಕಟ್ಟೆ ಧಾರಣೆ. ಅಂತಾರಾಷ್ಟ್ರೀಯ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲ ಒಂದಕ್ಕೆ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,900 ರೂಪಾಯಿ, ಅರೇಬಿಕಾ ಚೆರಿ 12,500 ರೂಪಾಯಿಯಿಂದ 13,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,800 ರೂಪಾಯಿಯಿಂದ 22,800 ರೂಪಾಯಿ, ರೋಬಸ್ಟಾ ಚೆರಿ 12,000 ರೂಪಾಯಿಯಿಂದ 13,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯಲ್ಲಿ ತತ್ಕಾಲದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾ ಕೆಎನ್ ಹರ್ಷ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ನೆಲ್ಜಿ ಗ್ರಾಮ ಕರಳನ ಕೋಟೆರ ಪ್ರಭು ನಾನೇ ಆಯಿಂಡ ಪೊಣ್ಣು ರೇಣು ದೇವಮಾಜಿ ಅಯ್ಯಂಗ 60 ಬಯತ್ಲ ಇಂದು ಪೊಲಕ ಮರಣಪಟ್ಟತ್. ಕೋಟೆರ ರೇಣು ದೇವಮಾಜಿ ತಾಮನೆ ಅಜ್ಜಿನಂಡ ಇಂಡ ಆಕಿರಿ ಕಾರ್ಯ ನಾಳೆ ಪೊಲಕ 10 ನೆಲ್ಜಿಲುಳ್ಳ ಅಯ್ಯಂಡ ಸ್ವಂತ ಮನೆಯ ನಡುಪ. ಬೆಂಗಳೂರು ಹೆಚ್ಎಸ್ಆರ್ ಲೇಔಟ್ ಹೊಸಪಾಳ್ಯ ನಿವಾಸಿ ವಿ ಎ ತಿಮ್ಮಯ್ಯ ಅವರು 71 ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ 11 ನಿಧನರಾದರು. ವಿ ಎ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಂಗಳವಾರ ಅಪರಾಹ್ನ 4 ಮಡಿಕೇರಿ ತಾಲೂಕು ವಾಟೆಕಾಡು ಹುದ್ದೂರಿನಲ್ಲಿರುವ ಸುಗ್ರಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಸರ್ಕಾರಿ ಅಭಿಯೋಜನಾ ಇಲಾಖೆ, ಜಿಲ್ಲಾ ಆಯುಷ್ ಇಲಾಖೆ ಇವರ ಕೂಡು ಕೂಟಲಿ. ನಾಳೆ ಬೆಳಿಗ್ಗೆ 10 ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಲ್ಲಿ ಆರೋಗ್ಯ ಮಾಹಿತಿ ತಪಾಸಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಸರ್ಕಾರ ಜವಳಿ ಅಭಿವೃದ್ಧಿ ಆಯುಕ್ತರು, ಹಂಗೆ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಇವರ ಕೂಡು ಕೂಟಲಿ. ನಾಡ್ದು ತಾರೀಕು 5-11 ಮುಟ ಮಡಿಕೇರಿ ಕೊಡವ ಸಮಾಜಲಿ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಏರ್ಪಾಡಾಟು. ಅಂದು ಮಧ್ಯಾಹ್ನ 3 ಮೇಳದ ಉದ್ಘಾಟನಾ ಜಂಬಾರ ನಡೆದಿದೆ. ಇದೇ ಹೊತ್ತಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟ ಅಧಿಕಾರಿಗಳು ಕೂಡಿಯಾಡಿವೆ. ಗಾಳಿಬೀಡು ಜವಾಹರ ನವೋದಯ ವಿದ್ಯಾಲಯದಲ್ಲಿ 2025-26 ಶೈಕ್ಷಣಿಕ ವರ್ಷಕ್ಕೆ 9-11 ಕ್ಲಾಸುಗಳಿಗೆ ಸೇರುವ ಜಿಲ್ಲೆಯ ಮಕ್ಕಳಿಗೆ ಇದೇ ತಾರೀಕು 8 ಬೆಳಿಗ್ಗೆ 10 ಪ್ರವೇಶ ಪರೀಕ್ಷೆ ವಿದ್ಯಾಲಯದಲ್ಲಿ ನಡೆದಿತ್ತ ವಿದ್ಯಾಲಯದ ಪ್ರಿನ್ಸಿಪಾಲರು ತಿಳಿಸಿದರು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಂಗೆ ರಾಜ್ಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಇವರ ಕೂಡು ಕೂಟಲಿ. ನಾಳೆ ಬೆಳಿಗ್ಗೆ 10 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬಿ ಬ್ಲಾಕ್ ಕಾಲೇಜಿನ ಸಭಾಬಾಡಿಲಿ ಅಂಗಾಂಗ ದಾನದ ಕುರಿತು ಜಾಗೃತಿ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಗೌಡ ಸಮಾಜ ಭಾಗಮಂಡಲ, ಗೌಡ ಸಮಾಜ ಕರಿಕೆ, ಗೌಡ ಸಮಾಜ ಚೀರಂಬಾಳಿ ಹಂಗೆ ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟ ಈ ಎಲ್ಲವರ ಕೂಡು ಕೂಟಲಿ. ಇದೇ ತಾರೀಕು 18 ಭಾಗಮಂಡಲಲ್ಲಿ ಅರೆಭಾಷೆ ಗಡಿನಾಡ ಜಂಬರ ಏರ್ಪಾಡಾಟು. ಉತ್ತರಾಖಂಡದ ಹರಿದ್ವಾರಲ್ಲಿ ಇದೇ ತಾರೀಕು 13 ಮುಟ ನಡೆಯುವ ರಾಷ್ಟ್ರೀಯ ಗೇಮ್ಸ್ ಹಾಕಿ ಆಟದ ತೀರ್ಪುಗಾರರಾಗಿ ಜಿಲ್ಲೆನ ಹರ್ಷಿತ್ ಅಯ್ಯಪ್ಪ ನೇಮಕ ಆಗೋಳು. ಇವು ಬಲ್ಲಮಾವಟಿ ಗ್ರಾಮದ ಅಪ್ಪಚೆಟ್ಟೋಳಂಡ ಬೋಪಯ್ಯ ಭೋಜಮ್ಮ ದಂಪತಿಗಳ ಮಂಗ. 10 ಗೌಡ ಕುಟುಂಬಗಳ ಲೀಗ್ ಮಾದರಿನ ಓವರ್ ಆರ್ಮ್ ಟೆನಿಸ್ ಬಾಲ್ ಕ್ರಿಕೆಟ್ ಆಟ ಗೌಡ ಕ್ರಿಕೆಟ್ ಹಬ್ಬ ಏಪ್ರಿಲ್ ತಾರೀಕು 26-27 ಎರಡು ದಿನ ಸಂಪಾಜನ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆಟದ ಬಾಣಿಯಲ್ಲಿ ಏರ್ಪಾಡು ಮಾಡಿರುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ಅಮ್ಮತ್ತಿ ಕೊಡವ ಸಮಾಜದ ಕೂಡು ಕೂಟಲಿ. ಫೆಬ್ರವರಿ ತಾರೀಕು 27 ಕೊಡವ ಬಲ್ಯ ನಮ್ಮೇನ ಸುರುನ ದಿನ ಸುಮಾರು ಕೊಡವ ಸಾಂಸ್ಕೃತಿಕ ಪೈಪೋಟಿ ಕಾರ್ಯಕ್ರಮಗಳು ನಡೆದಿದೆ. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಕಡೆಯಿಂದ ಕೊಡುವ 2024-25 ಸಾಲಿನ ಸ್ವಾಮಿ ವಿವೇಕಾನಂದ ರಾಜ್ಯ ಸದ್ಭವನ ರಾಜ್ಯ ಮಟ್ಟದ ಇನಾಮಿಗೆ ಜಿಲ್ಲೆನ ಕೆಎಸ್ ಮೂರ್ತಿಯವು ಆಯ್ಕೆಯಾಗಳು. ತಾರೀಕು 5 ವಿಜಯಪುರ ಜಿಲ್ಲೆನ ಮುದ್ದೇಬಿಹಳ್ಳಲ್ಲಿ ನಡೆಯುವ ಜಂಬರಲ್ಲಿ ಇವಕ್ಕೆ ಈ ಇನಾಮನ ಕೊಟ್ಟವೆ. ಮರಗೋಡಿನ ಗೌಡ ಯೂನಿಂಗ್ ಸ್ಟಾರ್ನ ಕಡೆಯಿಂದ ಇದೇ ಸುರ್ಣ ಸಲ ಮುಂದಿನ ಏಪ್ರಿಲ್ 26 15 ದಿನಗಳ ಕಾಲ ಮರಗೋಡಿನ ಜೂನಿಯರ್ ಕಾಲೇಜಿನ ಆಟದ ಬಣಿಲಿ ಗೌಡ ಕುಟುಂಬಗಳ ನಡುವಿನ ಟೆನಿಸ್ ಬಾಲ್ ಕ್ರಿಕೆಟ್ ಆಟ ಏರ್ಪಾಡಾಟು. ಭಾಗವಹಿಸುವ ಕುಟುಂಬ ತಂಡಗ ಹೆಸರು ಕೋಡಿಕೆ ಏಪ್ರಿಲ್ ತಾರೀಕು 10 ಮುಟ ಕಾಲಾವಕಾಶ ಹುಟ್ಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಮಡಿಕೇರಿ ತಾಲೂಕಿನ ಹೊಸಕೇರಿ ಗ್ರಾಮ ಪಂಚಾಯಿತಿಗೆ ಸೇರುವ 69.5 ರೂಪಾಯಿಗಳ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಮಡಿಕೇರಿ ಕ್ಷೇತ್ರ ಶಾಸಕ ಡಾ ಮಂತರ್ಗೌಡವು ಚಾಲನೆ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ವಿಲಾಸಪೀಡಿಯಾ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಫೆಬ್ರವರಿ 6 ಮತ್ತು 7 ಚೇರಂಬಾಣೆ ಗೌಡ ಸಮಾಜ ಕಾರುಗುಂದದಲ್ಲಿ ನಡೆಯಬೇಕಾಗಿದ್ದ ಮಡಿಕೇರಿ ತಾಲೂಕು ಚೇರಂಬಾಣೆ ಬಿಬಾಡಗ ಗ್ರಾಮದ ಸೆಟ್ಟೇಜನ ಕೆಂಚಪ್ಪ ಪಲ್ಲವಿ ದಂಪತಿ ಪುತ್ರಿ ಯೋಗಿತಾ ಭವ್ಯಶ್ರೀ ಹಾಗೂ ಮಡಿಕೇರಿ ತಾಲೂಕು ಬೆಟ್ಟತ್ತೂರು ಗ್ರಾಮದ ಕುಂಪುಳಿರ ಕುಶಾಲಪ್ಪ ಜಲಜಾಕ್ಷಿ ದಂಪತಿಯ ಪುತ್ರ ಮಿಥುನ್ ಮಧು ಇವರ ವಿವಾಹ ಸಮಾರಂಭವನ್ನು ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಇದನ್ನರಿತು ಸಹಕರಿಸುವಂತೆ ಸೆಟ್ಟೇಜನ ಕೆಂಚಪ್ಪ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ ಒಂದು ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ ಒಂದು ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449611364. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ನವರತ್ನೋತ್ಸವ ಇದೇ ಫೆಬ್ರವರಿ 7 ಮುಂದುವರಿಸಲಾಗಿದೆ. ನೀವೆಲ್ಲೂ ಇದುವರೆಗೆ ನೋಡಿರದಂತಹ ಡಿಸೈನ್ಸ್ ನಲ್ಲಿ ರೂಬಿ, ಎಮರಾಲ್ಡ್, ಮುತ್ತು, ವಜ್ರ, ರತ್ನಾಭರಣಗಳ ವಿಶ್ವವಿನೂತನ ವರ್ಣಮಯ ಆಭರಣಗಳ ವಿಶೇಷ ಸಂಗ್ರಹ. ಬನ್ನಿ, ನೋಡಿ, ಖರೀದಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅನ್ವೇಷಿಸಿ ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್. ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ. ಎಲ್ಲವೂ ಇದೊಂದರಲ್ಲೇ. ದಿ ವೇಟ್ ಈಸ್ ಓವರ್. ಪ್ರಸ್ತುತವಿದೆ ಸೆಗ್ಮೆಂಟ್ ನಲ್ಲೇ ಅತ್ಯಂತ ಸೇಫೆಸ್ಟ್ ಕಾರ್, ಹೊಚ್ಚ ಹೊಸ ಶ್ಕೋಡಾ ಕೈಲಾಗ್. ಇದೇ ಜನವರಿ 27 ಟೆಸ್ಟ್ ಡ್ರೈವ್ ಗೆ ಲಭ್ಯ. ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ ಗಾಗಿ ಪ್ಯಾಲೇಸ್ ಶ್ಕೋಡಾ ಕುವೆಂಪು ನಗರಿಗೆ ಭೇಟಿ ಕೊಡಿ. ಟಿಎನ್ಸಿ ಅಪ್ಲೈ. ಶ್ಕೋಡಾ. ಕೆಳಗರೆ ನಾಳೆ ಸಂಜೆ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ HMPV ಕಾಯಿಲೆ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಹಾಗೂ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪುರುಷೋತ್ತಮ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯಲ್ಲಿ ತತ್ಕಾಲದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 7:45 ಅರೆಭಾಷೆ ಐಸಿರಿ, ಇದರಲ್ಲಿ ಕೊಟ್ಟಕೇರಿಯನ ಲೀಲಾ ದಯಾನಂದ ಅವರಿಂದ ಕತೆ ಅಪ್ಪ ಸಾಂಕಿದ ಹ್ಯಾಂಟೆಗ, ಇದರ 2ನೇ ಭಾಗ. ಇದೀಗ ಬಂದ ನಿಧನ ಸುದ್ದಿ. ಸೋಮವಾರಪೇಟೆ ತಾಲೂಕು ಹಿತ್ತಲುಗದ್ದೆ ನಿವಾಸಿ ಐರೀರ ಗಣಪತಿ ಅವರ ಪತ್ನಿ ಮುತ್ತಮ್ಮ ಅವರು 95ನೇ ವರ್ಷ ಪ್ರಾಯದಲ್ಲಿ ಇಂದು ಅಪರಾಹ್ನ 3 ಗಂಟೆಗೆ ನಿಧನರಾದರು. ಮುತ್ತಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಕರ್ನಾಟಕ ಸರ್ಕಾರ ಜವಳಿ ಅಭಿವೃದ್ಧಿ ಆಯುಕ್ತಂಗ, ಪಿಂಜ ನಿರ್ದೇಶಕಂಗ, ಕೈಮಗ್ಗ ಪಿಂಜ ಜವಳಿ ಇಲಾಖೆ, ಪಿಂಜ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೈಮಗ್ಗ ಪಿಂಜ ಜವಳಿ ಇಲಾಖೆ ಇಂಗಡ ಕೂಡುಕೂಟತ್ತು. ಇದೇ ನಾಳಂಕೆ ಅಂಜುಲಂಜ ಪನ್ನಂದಂಗೆತ್ತನೆ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟತ್ರ ಕೈಮಗ್ಗ ಉತ್ಪನ್ನತ್ರ ವಸ್ತು ಪ್ರದರ್ಶನ ಪಿಂಜ ಮಾರಾಟ ಮೇಳ ಮಡಿಕೇರಿಯ ಕೊಡೋ ಸಮಾಜದ ನಡಪ. ಅಂದು ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮಕ್ಕೆ ಮೊಳಿಯಿಡುವ ಅಂದು ಅರಂಜಿತ್. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲಂಗಡ ಸಂಘ, ಸರ್ಕಾರಿ ಅಭಿಯೋಜನಾ ಇಲಾಖೆ ಪಿಂಜ, ಜಿಲ್ಲಾ ಆಯುಷ್ ಇಲಾಖೆ ಇಂಗಡ ಕೂಡುಕೂಟತ್ತು. ಆರೋಗ್ಯ ಮಾಹಿತಿ ತಪಾಸಣೆ ಪಿಂಜ ಕಾನೂನು ಅರಿವು ಕಾರ್ಯಕ್ರಮ ನಳಪೊಲಾಕ 10 ಗಂಟೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನಡಪ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯತ್ಲು ದಂಡಾಯಿರ್ತ 25-26 ಶೈಕ್ಷಣಿಕ ಕಾಲಕ್ಕೆ 9 ಪಿಂಜ 11 ಕ್ಲಾಸ್ಗೆ ಕೂಡುವ ಇರಾದೆ ಉಳ್ಳ ಜಿಲ್ಲರ ವಿದ್ಯಾರ್ಥಿಯಕ್ಕೆ